ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಕೃಷಿ ಆಧಾರಿತ ಉಪಕಸುಬುಗಳನ್ನು ಮಾಡುತ್ತಿರುವ ಯಲ್ಲಾಪುರದ ಸುರೇಶ್ ಮುಂಡಗೀಕರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಸುರೇಶ್ ದೇಮು ಮುಂಡಗೀಕರ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಕೊಡಸೆ ಗ್ರಾಮದವರು. ಅವರು ತೋಟಗಾರಿಕೆ, ಹೈನುಗಾರಿಕೆ, ಅನೇಕ ಆಹಾರ ಧಾನ್ಯದ ಬೆಳೆಗಳು ಮತ್ತೆ ಕೃಷಿ ಆಧಾರಿತ ಉಪಕಸಬುಗಳು ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲಿ ಕಷ್ಟನೂ ಇದೆ, ಸುಖಾನೂ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಾಣಿಗಳ ಸಮಸ್ಯೆಯನ್ನು ಕೂಡ ಹೇಗೆ ಎದುರಿಸ್ತಾ ಇದ್ದಾರೆ, ಅದರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ತಮ್ಮ ಕೃಷಿಗೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ನಮಸ್ಕಾರ ಸುರೇಶ್. ನಮಸ್ಕಾರ ಸರ್. ಎಷ್ಟು ವಯಸ್ಸಿಗೆ ತಮಗೆ? 46 ವರ್ಷ ಸರ್. ಪೂರ್ತಿ ನೀವು ಕೃಷಿಯಲ್ಲೇ ತೊಡಕೊಂಡು ಎಷ್ಟು ವರ್ಷ ಆಯ್ತು? ನಾನು 7ನೇ ಶಾಲೆ ಕಲ್ತಿದ್ದೇನೆ. ಶಾಲೆ ಬಿಟ್ಟ ನಂತರ ನಾನು ಕೃಷಿಯಲ್ಲೇ ನನ್ನ ಜೀವನವನ್ನು ನಡೆಸ್ತಾ ಬಂದವನು. ಯಾಕೆ 7ನೇ ಕ್ಲಾಸಿಗೆ ಬಿಟ್ಟು ಬಿಟ್ರಿ ಸರ್? ನಾನು ಸಣ್ಣಿದ್ದೆ, ಅವಾಗ ಆರ್ಥಿಕ ಪರಿಸ್ಥಿತಿ ಬಹಳ, ಶಾಲೆಗೆ ಹೋಗುವಂತಹ ಸ್ಥಿತಿ ಇರಲಿಲ್ಲ. ತಂದೆ ತಾಯಿನ ವಯಸ್ಸಾಗಿತ್ತು, ಹಾಗಾಗಿ ಆ ಸಂದರ್ಭದಲ್ಲಿ ಶಾಲೆ ಕಲಿಕ್ಕೆ ಆಗಲಿಲ್ಲ. 4-5 ಜನ ನಾವು, ಅಣ್ಣ ಒಬ್ಬ ಇದ್ದಿದ್ದ. ಕಡೆಗೆ ಆವಾಗ ಜಮೀನು ಎಲ್ಲ ಇರಲಿಲ್ಲ. ತದನಂತರ ಜಮೀನು ಆದ ನಂತರ ಈ ಜೀವನಕ್ಕೆ ಸ್ವಲ್ಪ ನಮ್ಮಲ್ಲೇ ಸ್ವಲ್ಪ ತೋಟ ಗಿಟ ಮಾಡ್ಕೊಂಡು ಸ್ವಲ್ಪ ಬದಲಾವಣೆ ಆಗಿದೆ. ಶಾಲೆ ಕಲೀಲಿಕ್ಕೆ ಆ ಸಂದರ್ಭದಲ್ಲಿ ಆಗಲಿಲ್ಲ ಸರ್. ಅಣ್ಣ ತಮ್ಮರೆಲ್ಲ ಏನ್ ಮಾಡ್ತಾರೆ? ಅಣ್ಣನು ಕೃಷಿ ಕೆಲಸ ಮಾಡ್ತಾನೆ. ಆ ನಂತರ ಅಕ್ಕಂದಿಕ್ಕಳಿಗೆ ಎಲ್ಲರೂ ಮದುವೆ ಆಗಿದೆ. ನಾನು 5ನೇ ಅವನು, ನಂದು ಕೂಡ ಮದುವೆ ಆಗಿ ಮಕ್ಕಳೆಲ್ಲ ದೊಡ್ಡಾಗಿದ್ದಾರೆ. ಈಗ ಮಕ್ಕಳೆಲ್ಲ ಓದ್ತಾ ಇದಾರೆ? ಹೌದು, ಮಗಳು BSc ಮಾಡ್ತಾ ಇದ್ದಾಳೆ. ಆ ಮಗ ಸಣ್ಣವನು 10th ಕಲಿತಾ ಇದ್ದಾನೆ, ದೊಡ್ಡವನು ಸೆಕೆಂಡ್ ಇಯರ್ ಆಗಿ ಮನೆಯಲ್ಲೇ ಇದ್ದಾನೆ. ಸ್ವಂತ ಅಷ್ಟಿದೆ, ಅತಿಕ್ರಮಣ ಎಷ್ಟಿದೆ? ಸ್ವಂತ 1 ಎಕರೆ 20 ಗುಂಟೆ ಇದೆ, ಅತಿಕ್ರಮಣ 1-3 ಎಕರೆ ಇದೆ. ನಿಮ್ಮ ತಂದೆಯವ್ರ ಕಾಲದಲ್ಲಿ ಆಗಿದ್ದ ಅದು? ಹೌದು ಸರ್, ನಮ್ಮ ತಂದೆಯವ್ರಿಗೆ ಈಗ ಕಡಿಮೆ ಅಂತ ಹೇಳಿದ್ರೆ 82ನೇ ವರ್ಷ. ನಮ್ಮ ತಂದೆಯವರಿಗಿಂತ ಮುಂದೆ ನಮ್ಮ ಅಜ್ಜಿ ಇತ್ತು, 98ನೇ ವರ್ಷಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಅವರು ಮಾಡಿರುವಂತಹ ಅತಿಕ್ರಮಣ ಕಡೆ ತಂದೆಯವರು ಅದನ್ನೇ ಮುಂದರ್ಸ್ಕೊಂಡು ಬಂದ್ರು. ತಂದಂತರ ನಾನು ಕೂಡ ಈಗ 46ನೇ ವರ್ಷಕ್ಕಿದ್ದೇನೆ, ನಾನು ಕೂಡ ಅದನ್ನೇ ಅತಿಕ್ರಮಣವನ್ನು ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಅಜ್ಜಿ ಅವರು ಮಾಡಿದ್ರ ಅತಿಕ್ರಮಣ? ಹೌದು, ಅಜ್ಜಿಯವರ ಕಾಲದಲ್ಲಿ ಮಾಡಿರುವಂತಹ ಅತಿಕ್ರಮಣ ಅದನ್ನೇ ತಂದೆಯವರು ಮಾಡ್ಕೊಂಡ್ಬಂದ್ರು. ಅವಾಗ ನಾವು ಭತ್ತವನ್ನು ಮಾಡ್ತಿದ್ವಿ, ಅವಾಗ ಈಗ ಅಡಿಕೆ ಮಾಡುವಂತಹ ಕಲ್ಪನೆಗಳು ಇರಲಿಲ್ಲ. ಈಗ ನಾವು ಅಡಿಕೆ ತೋಟಗಳನ್ನು ಮಾಡಿ ಸ್ವಲ್ಪ ಅಡಿಕೆಯಲ್ಲೂ ಕೂಡ ಲಾಭ ಇದೆ, ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ. ನೀವು ಕೃಷಿಗೆ ಬಂದಾಗ ಹೇಗಿತ್ತು ಜಮೀನು ಅಥವಾ ಕೃಷಿ ಬದುಕು ಹೇಗಿತ್ತು? ತೋಟಗಾರಿಕೆ ಅನ್ನುವಂಥದ್ದು ಬಂದಾವಾಗ ಅದಕ್ಕಿಂತ ಪೂರ್ವದಲ್ಲಿ ನಾವು ಭತ್ತಗಳನ್ನೇ ಮಾಡುವಂತದ್ದು ಇತ್ತು. ಅದಕ್ಕೆ ತಮ್ಮ ಬಳಕೆ ಬೇಕಾದಷ್ಟು ಕಬ್ಬು, ಅದನ್ನು ತನ್ನ ಮನೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಮಾಡುವಂಥದ್ದು, ಎಷ್ಟೇ ಜಮೀನು ಇದ್ರೂ ಸಹಿತ ಭತ್ತ ಮಾಡುವಂಥದ್ದು. ಅವು ತೋಟಗಾರಿಕೆ ಇಲಾಖೆ ತೋಟ ಮಾಡಬೇಕೊಳ್ಳುವಂತದ್ದು ಆ ರೀತಿ ಸ್ವಲ್ಪ ಆ ಭಾವನೆಗಳು ಇರಲಿಲ್ಲ. ತದನಂತರ ಈಗ ನಾವು ತೋಟ ಮಾಡಿ ಅದೊಂದು 10 ವರ್ಷದ ನಂತರ ಅದು ಫಲಕ್ಕೆ ಬಂದು ಈಗ ನಮ್ದು ಕಡಿಮೆ ಒಂದೂವರೆ 2 ಎಕರೆ ಈಗ ತೋಟ ಮಾಡಿದ್ವಿ ನಾವು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಭತ್ತವನ್ನ ಇಟ್ಕೊಂಡು ನಾವು ಕಬ್ಬನ್ನ ಹೆಚ್ಚು ಮಾಡ್ತಾ ಇದ್ವಿ. ಕಬ್ಬಿನಲ್ಲೂ ಕೂಡ ಒಂದು ಒಳ್ಳೆಯ ಲಾಭ ಇದೆ, ಯಾಕಂತ ನಾವು ಫ್ಯಾಕ್ಟ್ರಿ ಕೊಡೋದಿಲ್ಲ. ನಾವಿಲ್ಲಿ ಹಿಂದೆಲ್ಲ ನೀವು ಕೇಳಿರಬಹುದು, ಗಾಣ ಅಂತೇಳಿ ಮಾಡಿ ಕಪ್ಪು ಬೆಲ್ಲವನ್ನು ಮಾಡುವಂತದ್ದು ಅಲೆಮನೆ, ಅದನ್ನ ಮಾಡಿ 25 ಕೆಜಿ ಒಂದು ಡಬ್ಬಿ ಬರುತ್ತೆ ಪ್ಲಾಸ್ಟಿಕ್ ಕ್ಯಾನು, ಅದನ್ನ ನಾವು ತುಂಬಿಕೊಟ್ಟಾವಾಗ ಸಾಮಾನ್ಯ ಈ ಹಳ್ಳಿಯಲ್ಲಿರುವಂತಹ ಈ ಬ್ರಾಹ್ಮಣರು ಹೆಚ್ಚು ಆ ಬೆಲ್ಲವನ್ನು ಉಪಯೋಗಿಸ್ತಾರೆ. ಅವರು ಕಡಿಮೆ ಅಂತ ಹೇಳಿದ್ರೆ ಒಂದು 1600, 1800, 2000 ತನಕನು 25 ಕೆಜಿ ಕ್ಯಾನ್ ಅನ್ನು ತಗೊಂಡೋಗ್ತಾರೆ. ನಾವು ಫ್ಯಾಕ್ಟ್ರಿ ಕೊಡೋದಕ್ಕಿಂತ ಶೇರ್ ಆದ್ರೆ ಒಳ್ಳೆ ಲಾಭ ಇದೆ. ಹಾಗಂತೇಳಿ ವಾರ್ಷಿಕ ಬೆಳೆ ಈ ವರ್ಷ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಅದನ್ನು ಫಲ ಬರುತ್ತೆ. ತೋಟ ಏನಿದೆ ಅಂದ್ರೆ ಕಡಿಮೆ ಅಂತೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಒಂದು 6-7 ವರ್ಷ ಅವನಿಗೆ ಬೆಳೆ ಬರಬೇಕಾದ್ರೆ ಅಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ತೋಟ ಹಾಕದಾವಾಗಲೇ ನಮಗೆ ಕೈಗೆ ಹಣ ಸಿಗುವುದಿಲ್ಲ, ಹಾಗಾಗಿ ಅದು ಕಬ್ಬು ಅಥವಾ ಪರ್ಯಾಯ ನಮಗೆ ಬೆಳೆಯಬೇಕಾಗ್ತದೆ ಬದುಕಲಿಕ್ಕೋಸ್ಕರ. ಹಾಗಾಗಿ ಕಬ್ಬು ಮತ್ತು ತೋಟ ಅದ್ರ ಜೊತೆಯಲ್ಲಿ ಅದಕ್ಕೆ ಬೇಕಾಗುವಂತ ಗೊಬ್ಬರಕ್ಕೋಸ್ಕರ ಹೈನುಗಾರಿಕೆ ಅದನ್ನ ಸಹಿತ ನಾವು ಮಾಡ್ಕೊಳ್ತಾ ಇದ್ದೀವಿ ಸರ್. ಕಬ್ಬು ಎಷ್ಟು ಹಾಕಿದ್ರಿ, ಎಷ್ಟು ಗುಂಟೆ ಅಥವಾ ಎಷ್ಟು ಎಕರೆ? ಕಬ್ಬು 1 ಎಕರೆ 10 ಗುಂಟೆ ಸಾಮಾನ್ಯ ಇರಬಹುದು ಅಂದಾಜು ಲೆಕ್ಕಾಚಾರ. ಅದರಲ್ಲಿ ಈಗ 200-250 ಡಬ್ಬಿ ಬೆಲ್ಲ ಆಗತ್ತೆ. 250 ಅಂತ ಹೇಳಿದ್ರೆ ಸರ್ ಒಂದು ಡಬ್ಬಿ 25 ಕೆಜಿ ಅಂದ್ರೆ ಸಾಮಾನ್ಯ 60 ಕ್ವಿಂಟಲ್ ಸಾಮಾನ್ಯ ಬೆಲ್ಲ ಆಗತ್ತೆ. ಅದನ್ನ ಮಾರಾಟ ಮಾಡಿ ಅಂದ್ರೆ ಇವತ್ತು ಮಾರಾಟ ಆದ್ರೆ ನಾಳೆನೆ ದುಡ್ಡು ಸಿಗುವಂತದ್ದು, ಹಾಗಾಗಿ ಅದರಿಂದ ಜೀವನ ಮಾಡ್ತಾ ಇದ್ವಿ. ಹೇಗೆ ಮಾರಾಟ ಮಾಡೋದು? ಅದನ್ನ ಮಾರಾಟ ಮಾಡುವಂತದ್ದು ನಾವು ಪ್ರತಿ ವರ್ಷ ಒಂದು ನಮ್ಮ ಬೆಲ್ಲದ ಕ್ವಾಲಿಟಿ ಮೇಲೆ ಗಿರಾಕಿಗಳನ್ನ ಬರ್ತಾರೆ. ಅಂದ್ರೆ ಬೆಲ್ಲ ಈಗ ಒಂದೊಂದು ನೆಲದ ಗುಣಕ್ಕೆ ಒಂದೊಂದು ರೀತಿ ಬೆಲ್ಲ ಆಗತ್ತೆ. ಆ ಬೆಲ್ಲದ ಒಂದು ವರ್ಷ ನಾವು ಅವರನ್ನು ಪರಿಶೀಲಿಸಿದಾವಾಗ ಅಥವಾ ಅವರನ್ನು ಭೇಟಿಯಾಗಿ ನೋಡ್ರಿ ನಮ್ಮ ಹತ್ರ ಈ ರೀತಿ ಬೆಲ್ಲ ಕ್ವಾಲಿಟಿ ಬೆಲ್ಲ ಇದೆ ಅಂತ ಹೇಳಿದಾವ ಅವರು ಬಂದು ಮನೆಗೆ ಅವರು ಖಾಲಿ ಕ್ಯಾನನ್ನು ಅವರು ಕೊಡ್ತಾರೆ, ಅದನ್ನ ನಾವು ತುಂಬಿಸ್ಕೊಟ್ರೆ ಆಯ್ತು. ಅದಕ್ಕೆ 1600, 1800, 2000 ತನಕನು ಹಸಿ ಜನರಲ್ ರೇಟ್ ಇದ್ದಂಗೆ ಇರ್ತದೆ. ಸಾಮಾನ್ಯವಾಗಿ 16ರ ಕೆಳಗಡೆ ಇರುವಂತದ್ದು ಕಡಿಮೆ, 16 ಮೇಲೆ ಇರ್ತದೆ. ಆ ರೀತಿ ಮಾಡಿಕೊಂಡು ನಾವು ಮಾರಾಟವನ್ನು ಮಾಡ್ತೀವಿ. ಅವ್ರಿಗೆ ಎಷ್ಟು ಬೇಕೋ ಆ ರೀತಿ ಅವರು ಆ ಕ್ಯಾನ್ ಅನ್ನ ಕೊಡ್ತಾರೆ, ಅದನ್ನ ತುಂಬಿಸ್ಕೊಡುವಂತದ್ದು. ಅಂದ್ರೆ ವರ್ಷಗಟ್ಟಲೆ ಇಟ್ಟರು ನಡೆಯುತ್ತೆ, ಅದನ್ನ ಕೇಳಲ್ಲ? ಹೌದು ಸರ್, ವರ್ಷ ಅಲ್ಲ, ನೀವು ಬೇಕಾದ್ರೆ ಒಂದೂವರೆ ವರ್ಷ ಇಟ್ಟು ಸಹಿತ ಅದಕ್ಕೆ ಯಾವುದೇ ತೊಂದರೆಗಳನ್ನು ಆಗುದಿಲ್ಲ. ಅಂದ್ರೆ ಅದನ್ನ ಕೆಡುವಂತದ್ದು ಅಥವಾ ಹುಳಿ ಆಗುವಂತದ್ದು ಇಲ್ಲ. ಈ ನಮ್ಮಲ್ಲಿ ಮಾಡಿರುವಂತ ಏನ್ ಬೆಲ್ಲ ಇದೆ ನೋಡ್ರಿ, ಅದು ಗುಣಮಟ್ಟದ ಬೆಲ್ಲ ಇದೆ, ಎಲ್ಲೂ ಕೂಡ ಆ ರೀತಿ ಇಲ್ಲ ಹಾಳಾಗಿರುವಂತದ್ದು. ಅದಕ್ಕಾಗಿ ಹೆಚ್ಚು ಬೇಡಿಕೆಗಳು ನಮ್ಮ ಭಾಗದಲ್ಲಿ ಬೆಲ್ಲಕ್ಕಿದೆ. ಈಗ ಮಣ್ಣಿನ ಗುಣ ಕಾರಣನೋ ಅಥವಾ ಬೆಲ್ಲ ತಯಾರು ಮಾಡುವ ರೀತಿ ಕಾರಣನೋ ಅಂತ ಎರಡು ಕೂಡ ಇದೆ. ನೆಲದಲ್ಲಿರುವಂತಹ ಗುಣನೂ ಒಂದು ಹೇಳಬೇಕಾಗತ್ತೆ, ಮಾಡುವಂತ ಒಂದು ಪದ್ಧತಿಯಲ್ಲೂ ಕೂಡ ಇದೆ. ಹೇಗಿದೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ನಾವೇನು ಮಾಡಿದ್ದಲ್ಲ, ಕೆಲ ಸುಣ್ಣ ಬೆರಣಕ್ಕೆ ಬೇರಿಕೆ ಮಾಡುವಂತದ್ದು ವೈಟ್ ಕಲರ್ ಬರಲಿ ಅಂತ ಹೇಳಿ ಅದು ಆ ಬೆಲ್ಲ ಹಾಳಾಗ್ತದೆ ಅಂತ ಹೇಳ್ತಾರೆ. ಬೆಳಗಾವದಾಗ ಹೋದಾವಾಗ ನಾವು ನೋಡಿದ್ವಿ ಅದನ್ನ. ಹಾಗಾಗಿ ಇಲ್ಲಿ ನಾವು ಅಂತದ್ ಸೇರ್ಪಡೆ ಮಾಡುವಂತದ್ದು ಏನು ಇಲ್ಲ, ಹಾಗೂ ನಾವು ರಾಸಾಯನಿಕವನ್ನು ಸಹಿತ ಬಳಸೋರ ಅಲ್ಲ. ಹಾಗಾಗಿ ಏನಾಗ್ತದೆ ಅಂದ್ರೆ ಆ ಮಣ್ಣಿನ ಗುಣದಲ್ಲಿ ಏನಿದೆಯೋ ಅದರ ಆಧಾರಿತವಾಗಿ ಬೆಲ್ಲವನ್ನು ತಯಾರಾಗುತ್ತೆ. ಅದಕ್ಕಾಗಿ ಅದಕ್ಕೆ ಹಳ್ಳಿ ಬೆಲ್ಲನೇ ಅಂತೇಳಿ ಒಂದು ಹೆಸರು ಕೂಡ ಇದೆ. ಬಣ್ಣ ಹೇಗಿರುತ್ತೆ ಬಣ್ಣ ಸರ್? ಈ ಗೊಜ್ಜು ಮಣ್ಣ ಇರುವಂತ ಒಂದು ಮಣ್ಣಿನಲ್ಲಿ ಬೆಲ್ಲ ವೈಟ್ ಕಲರ್ ಆಗಿರುತ್ತೆ, ಸ್ವಲ್ಪ ಬೆಳೆಯಾಗಿ ಬರುತ್ತೆ, ಸ್ವಲ್ಪ ಹರಳು ಹರಳು ಸಕ್ಕರೆ ಅಂಶ ಹರಳು ಹರಳಾಗಿ ಆ ಗೊಜ್ಜು ಮಣ್ಣಲ್ಲಿ ಬೆಲ್ಲದ ಕ್ವಾಲಿಟಿ ಬರುತ್ತೆ. ಅಂಟು ಮಣ್ಣು ಅಥವಾ ಜೇಡಿ ಮಣ್ಣು ಅಥವಾ ಮಶಾರಿ ಮಣ್ಣು ಅಂದ್ರೆ ರೇತಿ ಮಿಕ್ಸ್ ಇರುವಂತಹ ಮಣ್ಣು, ಅದರಲ್ಲಿ ಏನಾಗ್ತದೆ ಅಂದ್ರೆ ಆ ಮಣ್ಣು ಹೇಗಿದೆಯೋ ಆ ಜೋನಿ ಬೆಲ್ಲ ಅಂತ ಹೇಳ್ತೇವೆ ನಾವು, ಹಿಂಗೆ ಅಂಟಾಗಿರುತ್ತೆ. ಅದು ಬೇಕಾದ್ರೆ ನೀವು 2 ವರ್ಷ ಇಡಿ ಅದನ್ನ. ಹಾಗಂತ ಕಲರ್ ಏನಿರ್ತದೆ ಅಂದ್ರೆ ಸ್ವಲ್ಪ ಕಪ್ಪು ಕಲರ್ ಇರುತ್ತೆ. ಜೋನಿ ಎಷ್ಟು ಹೆಚ್ಚು ಅಂದ್ರೆ ಅಂಟಂಶ ಯಾವ ಬೆಲ್ಲಕ್ಕೆ ಹೆಚ್ಚಿದೆಯೋ ಆ ಬೆಲ್ಲದ ಕಲರು ಕಪ್ಪಾಗಿರುತ್ತೆ, ಸ್ವಲ್ಪ ಕಾಳಾಂಶ ಯಾವ ಬೆಲ್ಲಕ್ಕೆ ಹಿಡಿತಿದೆಯೋ ಆ ಬೆಲ್ಲದ ಬಣ್ಣ ಬಿಳಿಯಾಗಿರುತ್ತೆ. ನೀವು ಎರಡು ತರದ ಬೆಲ್ಲವನ್ನು ತಯಾರು ಮಾಡ್ತೀರಾ? ಹೌದು ಸರ್, ನಮ್ದು ಒಂದು ಎಕರೆ 20 ಗುಂಟೆ ಒಳಗಡೆ ಇರುವಂತಹ ಬೆಲ್ಲಕ್ಕೆ ಒಂದು ಮಧ್ಯದಲ್ಲಿರುವಂತಹ ಒಂದು ಕಾಲುವೆ ಇದೆ. ಕಾಲುವೆದ ಆ ಸೈಡ್ಗೆ ಒಂದ್ ರೀತಿ ಮಣ್ಣಿದೆ, ಕಾಲುವೆ ಈ ಸೈಡ್ಗೆ ಒಂದ್ ರೀತಿ ಮಣ್ಣಿದೆ. ಒಂದು ಭಾಗಕ್ಕೆ ನಮ್ದು ಜೋನಿ ಬೆಲ್ಲ ಆಗತ್ತೆ, ಒಂದು ಭಾಗಕದಲ್ಲಿ ಸ್ವಲ್ಪ ನಾ ಹೇಳ್ದಂಗೆ ಕಲರ್ ಬೆಳ್ಳಗಾಗಿರ್ತದೆ. ಹಾಗಾಗಿ ಬೆಲ್ಲ ಏನಾಗಿ ಬೆಳ್ಳಗಾಗಿರ್ತದೆ, ಸ್ವಲ್ಪ ಕಾಳು ಕಾಳಾಗಿ ನಾವು ರವೆ ಬೆಲ್ಲ ಅಂತ ಹೇಳ್ತೇವೆ ಅದಕ್ಕೆ, ಜೋನಿ ಬೆಲ್ಲ ಮತ್ತು ರವೆ ಬೆಲ್ಲ. ಹೌದು, ಕಬ್ಬಿನ ತಳಿ ಒಂದೇ? ಕಬ್ಬಿನ ತಳಿ ಸರ, ಹಿಂದೆಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಬಂದಿರುವಂತದ್ದು, ಅವಾಗ ಒಂದು ಗೌಟಿ ಕಬ್ಬು ಅಂತೇಳಿ ಅದಕ್ಕೆ ಸಿಹಿ ಅಂಶ ಕಡಿಮೆ ಇತ್ತು. ಹೇಗಿತ್ತು ಅಂತೇಳಿ, ಅದು ಪ್ರಾಣಿ ಕಟ್ಟನು ಸರ ಅದಕ್ಕೆ ಹೆಚ್ಚು, ಅದು ಮಿದು ಇರುತ್ತೆ, ಕಬ್ಬು ಬೆಳ್ಳಗಾಗಿರುತ್ತೆ, ಕಪ್ಪು ಇರುತ್ತೆ. ಅದರ ನರಿಗಳು, ಹಂದಿಗಳು, ಮಂಗ ಇವ್ರ ಕಾಟ ಬದುಕ ಹೆಚ್ಚು, ಯಾಕಂದ್ರೆ ಅದಕ್ಕೆ ಬೆಲ್ಲದ ಅಂಶ ಕಡಿಮೆ ಇರ್ತದೆ. ನಾವೊಂದು ಕೊಪ್ಪರ್ಗಿ ಮಾಡಿದ್ವಿ, ಆ ಒಂದು ಕೊಪ್ಪರ್ಗಿಯಲ್ಲಿ 8 ಡಬ್ಬಿ ಬರುತ್ತೆ. ಈಗ ನಾವು ಬೆಳೆಸಿರುವಂತಹ ಕಬ್ಬು ಸಕ್ಕರೆ ಕಬ್ಬೆ, ಆ ಒಂದು ಕೊಪ್ಪರ್ಗಿಗೆ ನಾವು ಈಗ ಬೆಳೆಸುವಂತ ಕಬ್ಬನ್ನ ಒಂದು ಸಾರಿ ಅದು ಹಾಲು ತುಂಬಿ ಅದಕ್ಕೆ ಬೆಲ್ಲ ಮಾಡಿದಾಗ 8 ಡಬ್ಬಿ ಬರುತ್ತೆ. ಹಳೆ ಕಬ್ಬು ಅದೇ ಕೊಪ್ಪರ್ಗಿಯಲ್ಲಿ ತುಂಬಿಸಿದಾಗ ಅದನ್ನೊಂದು ನೀರಿನ ಅಂಶ ಅದಕ್ಕೆ ಹೆಚ್ಚಿರುತ್ತೆ, ಅದಕ್ಕೆ 4 ಡಬ್ಬಿ ಬರುತ್ತೆ, ಅದಕ್ಕೆ 8 ಡಬ್ಬಿ ಬರುತ್ತೆ, ಇದಕ್ಕೆ 4 ಡಬ್ಬಿ ಬರುತ್ತೆ. 4 ಡಬ್ಬಿ ವ್ಯತ್ಯಾಸಗಳಾಗಿತ್ತು. ಅದಕ್ಕಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಅದನ್ನು ಮಾಡಿದ್ ನೋಡಿದ್ವಿ, ಇದಕ್ಕೂ ಮತ್ತು ಆ ಬೆಲ್ಲಕ್ಕೂ ವ್ಯತ್ಯಾಸಗಳೇನಿಲ್ಲ, ಈ ನೆಲದ ಗುಣದ ಮೇಲೆ ಅದು ಕೂಡ ಆಗತ್ತೆ ಇದು ಕೂಡ ಆಗತ್ತೆ. ಆದ್ರೆ ಏನಾಗ್ತದೆ ಅಂತ ಹೇಳಿ, ನಮಗೆ ಆಳಿನ ಖರ್ಚೆಲ್ಲ ಅದಕ್ಕೆ ಹೆಚ್ಚಾಗತ್ತೆ. ಒಂದು ಕೊಪ್ಪರಿಗೆಯನ್ನು ತುಂಬಬೇಕಾದ್ರೆ ನಮಗೆ ಆಳಿನ ಸಂಖ್ಯೆ ಕಡಿಮೆ ಅಂದ್ರೆ 8-10 ಆಳಬೇಕು. ಹಾಗಂತ 4 ಡಬ್ಬಿ ಬೆಲ್ಲಕ್ಕೂ ಕೂಡ 10 ಆಳು ಹೋಗುತ್ತೆ ನಮಗೆ. ಹಾಗಾಗಿ ನಾವು ಈ ಸಕ್ಕರೆ ಅಂಶ ಅಂದ್ರೆ ಬೆಲ್ಲದ ಅಂಶ ಹೆಚ್ಚಿರುವಂತಹ ಕಬ್ಬನ್ನೇ ನಾವು ಈಗ ಉಪಯೋಗಿಸ್ತಾ ಇದ್ದೀವಿ. ಮತ್ತೆ ಪ್ರಾಣಿ ಕಾಳಟ ಸ್ವಲ್ಪ ಕಡಿಮೆ ಇದೆ. ತೋಟ ಮಾಡಿ ಎಷ್ಟು ವರ್ಷ ಆಯ್ತು? ನಾನು 20-25 ವರ್ಷದ ತೋಟ ಈಗ ಸದ್ಯಕ್ಕೆ ಇದೆ. ನಮ್ಗೆ ಹೇಗೆ ಬುದ್ಧಿ ಇದೆಯೋ ಅಥವಾ ಹೇಗೆ ನೆಡಬೇಕೋ ಆಧಾರಿತವಾಗಿ ನೆಟ್ಟಿರುವಂತದ್ದು. ಈಗ ಹೊಸ ಹೊಸ ಪದ್ಧತಿಗಳನ್ನು ಬರ್ತಾ ಇದೆ, 11 ಫೂಟ್ 11 11, 9 9, 10 10, ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ತೋಟಗಳನ್ನ ಮಾಡ್ತಾ ಇದೆ. ನಿಮ್ದು ಎಷ್ಟು ಅಂತರ ಇತ್ತು ಅವಾಗ? ಅವಾಗ ಸರ್ ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನ ಮಾಡಬೇಕು ಅಂತ ಹೇಳುವಂತ ಒಂದು ಇತ್ತು. ಒಂದು ಎಕರೆ ಇದೆಯಾ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ನನ್ಗೆ 600 ಗಿಡ ಬೇಕು ಅಂತೇಳಿ. ಅವಾಗ ಏನ್ ಮಾಡಿದ್ವಿ, 7 ಫೂಟ್ 8 ಫೂಟ್ಗೆ ಹಾಕ್ಬಿಟ್ಟು. ಹಾಗಂತ 7-8 ಫೂಟ್ಗೆ ಹಾಕಿದ್ರೆ ಬೆಳೆ ಸ್ವಲ್ಪ ಕಡಿಮೆ ಸರ್, ಉತ್ಪನ್ನ ಕಡಿಮೆ. ಕೊನೆಗಳು ಬರುವಂತದ್ದು ಕಡಿಮೆ ಅಂತ ಹೇಳಿದ್ರು 9 9 ಅಂದ್ರೆ 9 9 ಚೌಕ ಆಕಾರದಲ್ಲೂ ಹಾಕಿದ್ರು ಆಗುತ್ತೆ, ತ್ರಿಕೋನ ಆಕಾರದಲ್ಲಿ ಹಾಕಿದ್ರು ಆಗುತ್ತೆ. 9 9 ಹಾಕಿದ್ರೆ ಅಥವಾ 9 ಹೆಚ್ಚಾಗಿದ್ರೆ ಒಂದು 11 ಕೂಡ ಹಾಕ್ತಾರೆ, 12 ಹಾಕ್ತಾರೆ, 10 ಹಾಕ್ತಾರೆ. 9 ಮೇಲಿದ್ರೆ ಕೊನೆಗಳು ಸ್ವಲ್ಪ ಈ ನಾವು 7-8 ಫೂಟ್ಗೆ ಹಾಕಿರುವಂತ ಗಿಡಕ್ಕಿಂತ ಹೆಚ್ಚು ಕೊನೆಗಳು ಬರುತ್ತೆ. ಅಡಿಕೆ ದೊಡ್ಡ ಇರ್ತಾವ? ಕೊನೆಗಳು ದೊಡ್ಡ ಬಂದಾವಾಗ ಸಾಮಾನ್ಯವಾಗಿ ಗೊಬ್ಬರ ಕೊಟ್ಟಿದ ಆಧಾರಿತವಾಗಿ ಅಡಿಕೆಗಳು ದೊಡ್ಡ ಆಗ್ತದೆ. ಮತ್ತೆ ನಾವು ಯಾವ ತಳಿಗಳನ್ನ ಹಾಕಿದ್ದೀವಿ ಹೇಳುವಂತದ್ದು ಕೂಡ ಅದರಲ್ಲಿ ಇರುತ್ತೆ. ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ಅಂತ ಒಳ್ಳೆ ಗುಣಮಟ್ಟದ ತಳಿಗಳು ನಮ್ಗೆ ಸಿಗ್ತಾ ಇರಲಿಲ್ಲ. ಈಗ ಒಳ್ಳೆ ಒಳ್ಳೆ ತಳಿಗಳನ್ನ ಬೇರೆ ಬೇರೆ ನಾವು ಏನೋ ಕೃಷಿ ತರಬೇತಿಗೆ ತೋಟಗಾರಿಕಾ ತರಬೇತಿಗೆ ಹೋಗಿ ಅಲ್ಲಿ ತರಬೇತಿಯನ್ನು ಪಡ್ಕೊಂಡು ಯಾವ ತಳಿಗಳನ್ನು ಮಾಡಬೇಕು, ಹೇಗ್ ಮಾಡಬೇಕು, ಹೇಗ್ ಮಾಡಿದ್ರೆ ಹೇಗಾಗತ್ತೆ, ಮಣ್ಣಿಗೆ ಪರೀಕ್ಷೆ ಮಾಡಿ ತೋಟಗಳನ್ನು ಮಾಡಬೇಕು ಅಂತದ್ದೆಲ್ಲ ಮಾಹಿತಿ ಪಡ್ಕೊಂಡು ಈಗ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿ ಯಾವ ರೀತಿ ಜೀಳಿಜಾರಿ ಇರಬೇಕು, ಕಾಲುವೆ ಎಷ್ಟು ತೊಡಬೇಕು, ಹೊಂಡ ಎಷ್ಟು ಮಾಡಬೇಕು, ಗೊಬ್ಬರ ಯಾವಾಗ ಕೊಡಬೇಕು, ಹೀಗೆಲ್ಲ ಅದನ್ನು ಮಾಡ್ಕೊಂಡು ಈಗ ಒಳ್ಳೆ ಒಳ್ಳೆ ತಳಿ ರೂಪದಲ್ಲಿ ಅದಕ್ಕೆಲ್ಲ ತೋಟ ಮಾಡ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರನ್ನು ಹಾಕ್ತೀರಾ? ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಅಡ್ಡಿಲ್ಲ ಸರ್. ಸಣ್ಣ ಶಶಿ ಇರ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಕೊಡ್ತೇವೆ, ಬಿಟ್ರೆ ದೊಡ್ಡಾದ ನಂತರ ರಾಸಾಯನಿಕ ಕಡಿಮೆ. ಒಂದು ವರ್ಷ ಬಿಟ್ಟು 1 ವರ್ಷ ಹಟ್ಟಿ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಕೊಡ್ತಾ ಇದ್ವಿ. ಅದಕ್ಕೆ ಕಾಳು ಮೆಣಸು ಹಾಕೋದು ಅಥವಾ ವೀಳ್ಯದೆಲೆ ಹಬ್ಸೋದು, ಮತ್ತೆ ಮಧ್ಯೆ ಬೇರೆ ಬೇರೆ ಬೆಳೆಗಳನ್ನ ಹಾಕೋದು, ಬಾಳೆ ಅಂತವು, ಇವನ್ನೆಲ್ಲಾನು ಮಾಡ್ತಾ ಇದ್ದಾರೆ ರೈತರು. ನೀವು ಹಂಗೆ ಮಾಡ್ರಿ? ಹೌದು, ನಮ್ಮ ತೋಟದಲ್ಲಿ ಕಾಳುಮೆಣಸಿನ ಬಳ್ಳಿಗಳಿದ್ದಾವೆ, ಆ ನಂತರ ಬಾಳೆ ಅಂತೂ ಇದ್ದೇ ಇರುತ್ತೆ. ಎಲೆ ಬಳ್ಳಿಗಳನ್ನ ಹಾಕಿರುವಂತದ್ದು. 3 ವರ್ಷದಲ್ಲಿ ಸತತ ಮಳೆ ಆಗಿರುವುದರಿಂದ ಈ ಕಾಳುಮೆಣಸಿನ ಬಳ್ಳಿಗೆ ಕಟ್ಟೆ ರೋಗ ಬಂದು ಬಹಳಷ್ಟು ಬಳ್ಳಿಗಳು, ಮತ್ತು ಈ ಎಲೆಗಳ ಬಳ್ಳಿಗೂ ಕೂಡ ಕಟ್ಟೆ ಬಂದು ಬಹಳ ಬಳ್ಳಿಗಳು ಸತ್ತೋಗಿರುವಂತದ್ದು. ಇದಾಗಿದೆ, ಸತ್ತೋಗಿದ್ದು ಹಂಗವಾಯ್ತು, ಸುಮ್ಮನೆ ಬಿಟ್ಟಿದ್ದೀರಿ, ಈಗ ಮತ್ತೆ ಹಾಕಿಲ್ಲ? ಇಲ್ಲ, ಹೊಸದಾಗಿ ಹಾಕ್ಬೇಕು. ಹೈನುಗಾರಿಕೆ ಎಷ್ಟು ಎಮ್ಮೆ ಹಸು? ಈಗ ಸದ್ಯಕ್ಕೆ ನಾವು 2 ವರ್ಷದ ಹಿಂದೆಲ್ಲ 5-6 ಆಕಳುಗಳನ್ನ ಕಟ್ಟಿದ್ವಿ. ಒಂದು ಟೈಮಿಗೆ ಏನಂತ ಹೇಳಿಲ್ಲ, ಆದ್ರೂ ಒಂದು 20-15 ಲೀಟರ್ ತನಕ ಹಾಲು ಕೊಡ್ತಿದ್ವಿ. ಈಗ ಹೆಚ್ಚಿಲ್ಲ ಸರ್, ಒಂದು 2 ಆಕಳ ಕಟ್ಟಿದ್ವಿ, ಒಂದು 6-7 ಲೀಟರ್ ಹಾಲು ಕೊಡುವಂತದ್ದು. ಅದು ಮನೆಗೆ ಒಂದು 2-3 ಲೀಟರ್ ನಮ್ಗೆ ಬೇಕಾಗತ್ತೆ. ಉಳಿದಂತೆ ಸಮೀಪದಲ್ಲಿರುವಂತ ಡೈರಿ ಇದೆ, ಆ ಡೈರಿಗೆ ಹಾಲನ್ನು ಹಾಕ್ತಿವಿ. ಮತ್ತು ಕಂಟ್ರಿ ದನಗಳು ಕೂಡ ಒಂದು 3-4 ಇದ್ದಾವೆ, ಆ ಗೊಬ್ಬರಗಳನ್ನ ತೋಟಕ್ಕೆ ಬಳಸ್ತೀವಿ. ಮತ್ತೆ ಸ್ಲರಿ ಬಿಡುವಂತದ್ದನ್ನು ಮಾಡ್ಕೊಂಡಿದ್ವಿ, ಕೊಟ್ಟಿಗೆ ತೊಳೆದಿರುವಂತ ದನ ತೊಳೆದಿರುವಂತಹ ನೀರನ್ನ ಒಂದು ಟ್ಯಾಂಕ್ ಅಲ್ಲಿ ಸಂಗ್ರಹಿಸಿ ಅದಕ್ಕೊಂದು ಪಂಪಿನ ಮುಖಾಂತರ ಅದು ಗಿಡಗಳನ್ನು ಬಿಡುವಂತದ್ದು ಕೂಡ ಆ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಅದರಿಂದ ಸಗಣಿ ಗೊಬ್ಬರ ಅದೆಲ್ಲ ಸಿಗುತ್ತೆ. ಹೌದು, ನಮ್ಮ ಸಗಣಿ ಗೊಬ್ಬರ ನಮ್ದೇ ಸಿಗತ್ತೆ. ತೋಟಕ್ಕೆ ನಮಗೆ ಸೊಪ್ಪುಗಳು ಬೇಕಾಗ್ತದೆ. ಸೊಪ್ಪು ಈಗ ಕಡಿಮೆ ಮಾಡಿದೆ, ತೆರಕು ಅಂತ ಹೇಳ್ತೇವೆ ನಾವು. ಏನು ಬೇಸಿಗೆಯಲ್ಲಿ ಒಣಗಿ ಬಿದ್ದಿರುವಂತ ತೆರಕನ್ನು ರಾಶಿ ಮಾಡಿ ತೋಟಕ್ಕೆ ಬುಡಕ್ಕೆ ಹಾಕಿದ್ರೆ ಬಹಳ ಚಲೋ ಆಗುತ್ತೆ, ಹುಲ್ಲು ಬರಲ್ಲ ಮತ್ತೆ ಬೇರೆ ಬೇರೆ ರೋಗಗಳು ಕೂಡ ಅದರಿಂದ ಕಡಿಮೆ ಆಗತ್ತೆ ಹೇಳುವಂತದ್ದು. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ತೆರಕ ರಾಶಿ ಮಾಡ್ಬೇಕಾದ್ರೆ ಎಲ್ಲೋ ಬೆಟ್ಟಕ್ಕೆ ಹೋಗ್ಬೇಕು. ನಮ್ಗೆ ಮೊದಲೆಲ್ಲ ಒಂದು ಟ್ರಿಪ್ ಅಂತ ಹೇಳಿ ಸರ್ಕಾರ ಎಷ್ಟೋ ಬ್ರಿಟಿಷ್ ಕಾಲ ನಮಗೆಲ್ಲ ಗೊತ್ತಿಲ್ಲ ಇಂಥ ಟಿಚ್ವಿ ಅಂತ ಹೇಳಿ ಆ ಟಿಚ್ ಮೇಲೆ ಬರ್ದಿದ್ದಿದೆ. ಅದಕ್ಕೆ 102 ಅಂತ ಹೇಳಿ ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ 52 ಅಂತ ಹೇಳಿ ಕೊಟ್ಟಿದ್ದಾರೆ. 102 ಅಂದ್ರೆ 300 ಫುಟ್ಟು, 52 ಅಂದ್ರೆ 150 ಫುಟ್ಟು, ಆ ರೂಪದಲ್ಲಿ ಕೊಟ್ಟಿದ್ದಾರೆ ಅವರು. ನಾವು ಚೊಕ್ ಮಾಡಿಟ್ಟು ಅದು ಪ್ರಾಣಿಯಿಂದ ರಕ್ಷಣೆ ಅಂತ ಹೇಳುವಂತದ್ದು ಬರ್ದಿದ್ದಿದೆ. ಅದಕ್ಕೆ ಒಂದು ಇದರಲ್ಲಿ ಕುಂಕಿ ಅಂತ ಹೇಳ್ತಾರೆ, ಒಂದು ಇದರಲ್ಲಿ ಟ್ರಿಪ್ ಅಂತ ಹೇಳ್ತಾರೆ. ಕೆಲವರ ಹತ್ರ ಅದು ಚೊಕ್ ಮಾಡ್ಲಿಕ್ಕೂ ಆಗ್ಲಿಲ್ಲ. ಈಗ ಸದ್ಯಕ್ಕೆ ಅದನ್ನ ಈಗ ನಾವು ಈಗಾಗಲೇ ಹೇಳಿದಾಗೆ ಪಕ್ಷಿಯಲ್ಲಿ ನವಿಲು ನಮಗೆ ಕಾಟ ಭಯಂಕರ ಆಗ್ತಾ ಇದೆ ಬೆಳಿಗ್ಗೆ. ಎರಡನೇದಾಗಿ ಹಂದಿ, ಮೂರನೇದಾಗಿ ಮಂಗನ ಕಾಟ ಅಂತ ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ, ಆ ರೀತಿ ಮಂಗಗಳ ಕಾಟ. ಮೂರನೇದಾಗಿ ಈಗಾಗಲೇ ಆನೆಗಳು ವರ್ಷಕ್ಕೊಂದ್ಸಾರಿ ಹಿಂಗೆ ಹಾಸು ಹೋಗುವಂತದ್ದು ಇದೆ. ಕಬ್ಬು ಕಾಯಬೇಕಾದ್ರೆ ನಾಯಿಗಳು ಬೇಕು. ಮನೆಯಲ್ಲಿ ನಮ್ದು ಇರುವಂತದ್ದು ಒಂದೊಂದೇ ಮನೆ. ನಾಯಿಯಿಂದ ನಾವು ಬೆಳೆಯನ್ನ ರಕ್ಷಣೆ ಮಾಡಬೇಕಾದ್ರೆ ನಾಯಿ ನಮ್ದು ಹೆರಗ್ ಬಿಡುವಂಗಿಲ್ಲ. ಏನಾಗ್ತದೆ ಅಂತ ಹೇಳಿ, ಹುಲಿ ಕಿರ್ಬ ಊರ್ ಸಮೀಪ ಈ ಕಿರ್ಬ ಅನ್ನುವಂಥದ್ದು ಏನಿದೆ ಅದು ನಾಯಿ ಹಿಡ್ಕೊಂಡು ಹೋಗುವಂತದ್ದು ಬಹಳ ಆಗ್ತಾ ಇದೆ. ನಮಗೂ ನಮ್ಮ ನಾಯಿ ಸಾಕದೇ ಇದ್ರೆ ನಮ್ಮ ಹತ್ರ ಮಂಗಗಳನ್ನು ಗುರುತಿಸಲಿಕ್ಕೆ ಆಗುದಿಲ್ಲ. ನಾವು ಎಷ್ಟೇ ಬೇಕಾದ್ರೂ ಕಲ್ಲು ಹೊಡಿಲಿ ಮಂಗ ಹೊಡುವುದಿಲ್ಲ, ನಾಯಿ ಇದ್ರೆ ಮಾತ್ರ ಮಂಗ ಹೆದರದು. ಹೀಗಿರುವಾಗ ನಾಯಿ ಬೇಕು. ಹಾಗಂತ ನಾವು ರಾತ್ರಿ ಏನಾದ್ರು ನಾಯಿ ಎರಗ್ಬಿಟ್ಟಿವಿ ಅಂದ್ರೆ ಹುಲಿ ಹಿಡ್ಕೊಂಡು ಹೋಗುವಂತದ್ದು ಬಹಳ ಆಗ್ತಾ ಇದೆ. ಹೀಗಾಗಿ ಈ ಪ್ರಾಣಿಯಿಂದ ರಕ್ಷಣೆ ಕೊಟ್ಟಂತ ಒಂದು ಕುಂಕಿ ಅಥವಾ ಟ್ರಿಪ್ ಜಾಗನು ಕೂಡ ನಾವು ಬಯಲು ಮಾಡಿ ಇಡುವ ಅಂತ ಹೇಳಿದ್ರೆ ಅದಕ್ಕೂ ಅರಣ್ಯ ಇಲಾಖೆಯವರು ತಮ್ಮದೇ ಆದಂತ ಒಂದು ಅದಕ್ಕೆ ಹಕ್ಕಿದೆ, ಟ್ರಿಪ್ ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳುವಂತದ್ದು ಹೇಳ್ತಾ ಇದ್ದೆ. ನಾನು ಹೇಳ್ತಾ ಇರುವಂತದ್ದು ಇಲ್ಲಿ ಎಲ್ಲರ ಕೂಡ ಬೇಡಿಕೆ, ಬೇಕಾದ್ರೆ ನೀವು ಎಲ್ಲರನ್ನು ಖರ್ಚು ಕೇಳಿದ್ರು ಸಹಿತ ಇದು ಹೇಳುವಂತದ್ದು. ಆ ಟ್ರಿಪ್ ಅನ್ನುವಂಥದ್ದು ಆ 27ನೇ ಸರ್ವೆ ನಂಬರಿಗೆ ನಾನು ಬೇರೆ ಬೇರೆ ಹಿಸ್ಸೆ ಆಗಿದ್ದಾವೆ. ನಮ್ದೇ ಒಂದು ನಮ್ಮ ಕ್ಷೇತ್ರ 6 ಎಕರೆ ಕ್ಷೇತ್ರದಲ್ಲಿ 4 ಹಿಸ್ಸೆಗಳೇ ಆಗಿದ್ದಾವೆ. ಅದಕ್ಕೆ ನಮಗೆ 16 ಎಕರೆ 20 ಗುಂಟೆ ಟ್ರಿಪ್ ಕೊಟ್ಟಿದ್ದಾರೆ. ಪೂರ್ವಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಪಶ್ಚಿಮಕ್ಕೆ ಬೇರೆಯವ್ರದ್ದು ಹೊಲ ಬಂತು. ಪೂರ್ವ ಉತ್ತರ ದಕ್ಷಿಣ ಮೂರು ದಿಕ್ಕಿನಲ್ಲಿ 100 ಯಾರ್ಡ್ರಂತೆ 300 ಫೂಟ್ರಂತೆ 16 ಎಕರೆ 20 ಗುಂಟೆ ಕೊಟ್ಟಿದ್ದಾರೆ. ಆದರೆ ಅದು ನಾವು 16 ಎಕರೆ 20 ಗುಂಟೆ ಬಯಲು ಮಾಡಿ ಇಡೋಣ ಅಂತ ಹೇಳಿದ್ರೆ ಸ್ವಲ್ಪ ಈ ನವಿಲಿನ ಕಾಟ, ಹಂದಿ ಕಾಟ, ಮಂಗಗಳ ಕಾಟ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಅದರಿಂದ ಆನೆ ಬಿಡಿ ಅದು ಒಂದ್ಸಾರಿ ಬಂದು ಬರುತ್ತೆ ಹೋಗುತ್ತೆ, ಆನೆಗೆಟ್ಟು ಬಯಲು ಮಾಡಿದ್ರು ಅದು ಬರುದಂದ್ರೆ ಒಂದು ಸಾರಿ ಹಾಸು ಹೋಗುತ್ತೆ. ಅದರಿಂದ ನಮಗೆ ಬಹಳ ಅನುಕೂಲವಾಗ್ತಿತ್ತು. ಆದ್ರೆ ಅರಣ್ಯ ಇಲಾಖೆಯವರು ಸ್ವಲ್ಪ ಇಲ್ಲ ತಮ್ಮದದು ಬಿಟ್ಟು ಕೊಡಬೇಕು ಅಂತ ಆದೇಶ ಬಂದಿಲ್ಲ, ನಾವು ಅದನ್ನು ಕೊಡೋದಿಲ್ಲ. ಈ ತೋಟಗಳು ಕೊಟ್ಟಿದ್ದಕ್ಕೆ ಹಿಂದೆಲ್ಲ 1 ಎಕರೆ ತೋಟಕ್ಕೆ 9 ಎಕರೆ ಇದು ಸೊಪ್ಪಿನ ಬೆಟ್ಟಗಳನ್ನು ಕೊಡ್ತಿದ್ರು. ನಾನು 9 ಎಕರೆನೆ ಕೊಡಬೇಕು ಅಂತದ್ದಿಲ್ಲ. ಏನಾದ್ರು ನಾವು ತೋಟಗಳನ್ನು ಬೆಳೆಸಿಕೊಂಡು ಇರಬೇಕು ಅಂತ ಹೇಳಿದ್ರೆ ಅರಣ್ಯ ನಾಶ ಆಗಬಾರ್ದು ಅಳುವಂತದ್ದಾದ್ರೆ ಇಂಥದ್ದನ್ನ ಒಂದು ಸೌಕರ್ಯ ಕೊಟ್ಟರೆ ರೈತರು ಒಳ್ಳೇದಾಗಿ ಅದನ್ನು ಎಷ್ಟು ಬೇಕು ಅಷ್ಟನ್ನು ಬೆಳೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ತೋಟಗಳನ್ನು ಬೆಳೆದ್ರೆ ಮಾತ್ರ ಅಥವಾ ಕಬ್ಬು ಇಂಥದ್ದನ್ನು ಬೆಳೆದ್ರೆ ಮಾತ್ರ ಸರ್ ಏನಾದ್ರು ಒಂದು ಹಳ್ಳಿಯಲ್ಲಿ ಅವನು ಜೀವನ ಮಾಡ್ಕೊಳ್ಬೇಕಾದ್ರೆ ತೋಟಗಳನ್ನು ಬೇಡ್ಕೊಂಡ್ರೆ ಅಥವಾ ಕಬ್ಬು ಇಂಥದ್ದನ್ನ ಬೇರೆ ಬೆಳೆಕೊಂಡ್ರೆ ಮಾತ್ರ ಅವನೇನಾರು ಒಂದ್ ಸ್ವಲ್ಪ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಬಿಟ್ರೆ ನಾವು ಭತ್ತವನ್ನು ಎಷ್ಟು ಬೇಕಾದ್ರೆ 10 ಎಕರೆ ಒಬ್ಬ ಅವನು ಮಾಡ್ಲಿ, ಅವನ ಹತ್ರ ಅವನ ಕೂಲಿಯನ್ನ ಉಟ್ಸ್ಕೊಳ್ಲಿಕ್ಕೆ ಆಗುದಿಲ್ಲ. ಭತ್ತ ಕೇಳ್ತಾ ಇದ್ದಾರೆ 1200 ರೂಪಾಯಿ, 1100 ರೂಪಾಯಿ ಸಹಿತ ಕೇಳ್ತಾ ಇದ್ದಾರೆ. ಒಂದು ಕೂಲಿ ಇಲ್ಲಿ 400-500 ರೂಪಾಯಿ ಕೇಳ್ತಾರೆ ಒಂದು ಆಳ ಪಗಾರಿಗೆ. ಅವ್ನು ಹೆಂಗ್ ಜೀವನ ಮಾಡ್ಬೇಕು? 15 ಕ್ವಿಂಟಲ್ ಮಾರಾಟ ಮಾಡಿದೆ ಅವ್ನು ಸಿಗುವಂತ ಇಟ್ಟು 12-13-14-14,000 ರೂಪಾಯಿ ಸಿಗತ್ತೆ. ಹುಲ್ಲಿಗೆ ಸ್ವಲ್ಪ ರೇಟ್ ಇದೆ, ಅದೇ ಹುಲ್ಲು ನಮ್ಮ ಮನೆ ಬಳಕೆಗೆ ದನಗಳಿಗೆ ಬೇಕಾಗ್ತದೆ. ಹಾಗಾಗಿ ತೋಟಗಳನ್ನ ಏನಾದ್ರು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅರಣ್ಯ ಇಲಾಖೆಯ ಸಹಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಕಾಗ್ತದೆ. ಹಿಂದೆಲ್ಲ ನಮ್ಮ ತಂದೆಯವರು ಅಥವಾ ನಮ್ಮ ಅಜ್ಜನ ಕಾಲದಲ್ಲಿ ಹೇಳ್ತಿದ್ರು, ಒಂದು ಮನೆಗೆ ಒಂದು ಗಿಡಗಳನ್ನ ಕೊಡ್ತಿದ್ರು. ಅದಕ್ಕೆ ಇಂತಿಷ್ಟು ಅಂತೇಳಿ ರೈತ ಅವನು ಮನೆ ಕಟ್ಟಲಿಕ್ಕೆ ಅಂತೇಳಿ ಒಂದು ಗಿಡಕ್ಕೆ 1 ರೂಪಾಯಿ ದಂಡ ಅನ್ನುವಂಥದ್ದು ಕಟ್ಟಬೇಕಾಗಿತ್ತು. ಅವನಿಗೆ ಸಾಮಾನ್ಯವಾಗಿ ಆ ಮರಗಳನ್ನು ಕೊಡ್ತಿದ್ರು. ಆ ಒಂದೇ ಮರ ಕೊಯ್ಸ್ಕೊಂಡ್ರೆ ಅವನು ಇಡೀ ಮನೆಗೆ ಸಾಕಾಗುವಷ್ಟು ಕಟ್ಟಿಗೆಯನ್ನು ಮಾಡ್ತಿದ್ದಂತೆ. ಅದು ಕೊಟ್ಟರೆ ಬಹಳ ಅಂದ್ರೆ ಅತಿ ಬಹಳ ಒಳ್ಳೇದು, ಯಾಕಂತಂದ್ರೆ ಒಂದೇ ಮರದಿಂದ ಮನೆ ಕಟ್ಟುವಂಥದ್ದು ಸುಧೈತ ಇದೆ. ಇಲ್ಲಾದ್ರೆ ಏನ್ ಮಾಡ್ತಾನೆ, ಸಣ್ಣ ಪುಟ್ಟದ ಅಲ್ಲಿ ಹೋಗಿ ಒಂದು ಕಡಿಯುವಂಥದ್ದು ಹಿಂಗೆಲ್ಲ ಆಗತ್ತೆ. ನಾನು ಕೂಡ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲೇ ಕೂಡ ಒಂದು ಗ್ರಾಮ ಅರಣ್ಯ ಸಮಿತಿಯ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿನಾಗಿ 2008-2009 ಸಾಲಿನಲ್ಲಿ ಗ್ರಾಮ ಅರಣ್ಯ ಸಮಿತಿ ಇಲ್ಲಿ ಸ್ಥಾಪನೆ ಆಯಿತು. ನಮ್ಮೂರಲ್ಲಿ ಗ್ರಾಮ ಅರಣ್ಯ ಸಮಿತಿಯಿಂದ ನಾವು ಕೂಡ ಅದರಿಂದ ಲಾಭ ಪಡ್ಕೊಂಡಿವಿ. ಊರಿಗೆ ಸಂಬಂಧಪಟ್ಟು ಆ ಸಮಿತಿಯಲ್ಲಿ ಇದ್ದಾವಾಗ ಅವರು ನಮಗೆ ಸುತ್ತು ನಿಧಿ ಹಣ ಅಂತೇಳಿ 1 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅದ 1 ಲಕ್ಷ ರೂಪಾಯಿನ ಮರುಪಾವತಿ ಮಾಡಬೇಕು ಯಾವ 1 ವರ್ಷಕ್ಕೆ, ಈ ಮಾರ್ಚ್ಗೆ ತಗೊಂಡ ಮುಂದಿನ ಮಾರ್ಚ್ಗೆ ನಾವು ಅದರ ಬಡ್ಡಿ 12% ಬಡ್ಡಿಯಲ್ಲಿ ನಾವು ಮರುಪಾವತಿ ಮಾಡಬೇಕು. ಆ ಹಣ ಏನ್ ಮಾಡಬೇಕು, ಈ ಬಾಡಿ ಕಮಿಟಿ ಆ ಸ್ವಸಹಾಯ ಸಂಘಕ್ಕೆ ಹಂಚಿಕೆ ಮಾಡಬೇಕು. ನಾವು ಆ ಬಡ್ಡಿ 12% ಬಡ್ಡಿಯನ್ನ 5 ಸ್ವಸಹಾಯ ಸಂಘ 4 ಸಂಘಕ್ಕೆ 20-25,000 ರೂಪಾಯಿಯಂತೆ ನಾವು ಆ ಸ್ವಸಹಾಯ ಸಂಘ ಕೊಡುವುದ್ರ ಮೂಲಕ ಅವರು ಕೊಟ್ಟಿರುವಂತಹ ಬಡ್ಡಿಯಿಂದ ನಾವು ಪಾತ್ರೆಯನ್ನ ಖರೀದಿ ಮಾಡಿ ನಮ್ಮೂರಲ್ಲಿ ಒಂದೇನೋ ಕಾರ್ಯಕ್ರಮ ಆಗುತ್ತೆ, ಮದುವೆ ಆಗುತ್ತೆ, 1,000 ಗಟ್ಟಲೆ ಜನ ಆಗ್ತಾರೆ, ನಾವು ಪಾತ್ರೆ ಎಲ್ಲಾಬ್ರದಿಂದ ತರಬೇಕಾಗಿತ್ತು. ನಾವು ಆ ಪಾತ್ರೆಯನ್ನು 1,000 ಜನರಿಗೆ ಸಾಕುವಾಗುವಷ್ಟು 3-4 ವರ್ಷ ಬಡ್ಡಿ ಹಣ ಕೊಟ್ಟು ಆ ಒಂದು ಸೊಸೈಟಿ ಕೊಡುವುದ್ರ ಮೂಲಕ ಅವು ನಮಗೆ 12% ಹಣವನ್ನು ಕೊಡುವುದ್ರ ಮೂಲಕ ನಾವು ಬ್ಯಾಂಕ್ನಲ್ಲಿ ಹೋದ್ರೆ 14-15% ಕೇಳ್ತಾರೆ. ಇಲ್ಲೂ ಕೂಡ ಅವರಿಗೆ 2% ಕಡಿಮೆ ಮಾಡೇ ಕೊಟ್ಟಿದ್ವಿ. ಹಾಗಾಗಿ ಅವರು 1,00,000 ರೂಪಾಯಿ ಮಾಡಿದ್ವಿ. ಅದರಲ್ಲಿ ಈ ಆಕ್ಟಿವಿಟಿಯನ್ನು ನೋಡಿ ನಮಗೆ ಅರಣ್ಯ ಇಲಾಖೆ 2,00,000 ಮಾಡ್ತು ನಮ್ಗೆ ಈ ಗ್ರಾಮ ಅರಣ್ಯಕ್ಕೆ. ಅವಾಗ ನಮಗೆ 24,000 ರೂಪಾಯಿ ವರ್ಷಕ್ಕೆ ಬರ್ಲಿಕ್ಕೆ ಚಾಲು ಆಯ್ತು. ಅದನ್ನ ಮಾಡಿ ಕಡೆಗೆ ನಮಗೆ ಸಾಮಾನ್ಯ 1,000 ಜನರಿಗೆ ಅಡಿಗೆಗೆ ಬೇಕಾಗಿಬಿಟ್ಟು ಪಾತ್ರೆ ತಂದ್ವಿ, 200 ಚೇರ್ ತಂದ್ವಿ ಬೇಕಾಗುವಂಥದ್ದು. ಹೀಗೆ ಮಾಡ್ತಾ ಅದ ಆ ಆಕ್ಟಿವಿಟಿಯನ್ನು ನೋಡಿ ನಮಗೆ ಅರಣ್ಯ ಇಲಾಖೆ ಗಿಡಗಳನ್ನ ಕಟ್ಟಿಂಗ್ ಆದವಾಗ ಅದರಲ್ಲಿ ಒಂದು 50% ಲಾಭವನ್ನ ನಮ್ಮ ಅರಣ್ಯ ಇಲಾಖೆಗೆ ಕೊಡ್ತಾನೆ ಅಂತ ಹೇಳುವಂತದ್ದನ್ನ ಹೇಳಿದವಾಗ ಅದರಲ್ಲಿ ಬಂದಿರುವಂತ ಕೆಲವು ಹಣಗಳನ್ನ ನಾವು ಈ ಊರಲ್ಲೇ ಬಳಸಿ ಅದರಲ್ಲಿ 2 ಭಾಗ ಮಾಡಬೇಕಾಗ್ತದೆ, ಒಂದು ಅರಣ್ಯ ಅಭಿವೃದ್ಧಿ, ಒಂದು ಗ್ರಾಮ ಅಭಿವೃದ್ಧಿ ಅಂತೇಳಿ. ಆ ಗ್ರಾಮ ಅಭಿವೃದ್ಧಿ ಹಣದಲ್ಲಿ ನಾವು ಇಲ್ಲಿ ಒಂದು ಗೋಡೌನ್ ತರ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ಅದರಲ್ಲಿ ಆ ಪಾತ್ರೆಯನ್ನು ಇಡುವಂತದ್ದು, ಚೇರ್ ಇಡುವಂತದ್ದು, ಸಾರ್ವಜನಿಕ ಒಂದು ನ್ಯಾಯಬೆಲೆ ಅಂಗಡಿ ಇದೆ ಸೇವಾ ಸಹಕಾರಿ ಬ್ಯಾಂಕಿಂದ, ಅದಕ್ಕೊಂದು ಸ್ವಲ್ಪ ಜಾಗ ಕೊಟ್ಟು ಎಲ್ಲವೂ ಕೂಡ ನಮ್ಮ ಊರಿಗೆ ಸಂಬಂಧಪಟ್ಟಿರುವಂತದ್ದು. ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕಾಗಿ ನಾನು ಹೆಚ್ಚುಗಳನ್ನು ನಾಶ ಆಗಬಾರ್ದು ಕಟ್ಟಿಗೆ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಥವಾ ಏನೋ ಕಾನೂನು ಬದಲಾವಣೆ ಆಗ್ತದೆಯೋ ಅಲ್ಲಿ ಆ ವಿಷಯಗಳನ್ನ ಇಲ್ಲಿಂದ ನಾವು ಹೇಳಿದಾವಾಗ ನೀವು ಅದನ್ನು ಮುಟ್ಟಿಸುವುದ್ರ ಮೂಲಕ ರೈತರಿಗೆ ನೇರವಾಗಿ ಇಂಥದ್ದನ್ನ ಸಿಗಿದ್ರೆ ಬಹಳ ಅನುಕೂಲ ಆಗ್ತಿತ್ತು ಹೇಳುವಂತದ್ದನ್ನು ಕೂಡ ಹೇಳಿಕ್ ಬಯಸ್ತೇನೆ. ಬಂದು ಈ ರೀತಿ ಮಾಡಿದಾಗ ಅರಣ್ಯ ಅಭಿವೃದ್ಧಿಗೆ ಏನಾದರೂ ಅನುಕೂಲ ಆಗುತ್ತಾ ನೀವು ಹೇಳಿದಂಗೆ ಮಾಡಿದ್ರೆ? ನಿಜವಾಗ ಸರ್, ಅರಣ್ಯ ಅಭಿವೃದ್ಧಿಗೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಪಾಲಿಸಿದರೆ ಪಾಲು ಅನ್ನುವಂಥದ್ದಿದೆ. ಅರಣ್ಯ ಇಲಾಖೆ ಯಾವಾಗ ನಮ್ಮ ಜೊತೆಯಲ್ಲಿ ಯಾವಾಗ ಗ್ರಾಮ ಅರಣ್ಯ ಸಮಿತಿ ಬಂತೋ ಒಳ್ಳೆಯ ಸಂಬಂಧ ಬೆಳೀತು. ವರ್ಷಕ್ಕೋ ಒಂದು 2 ವರ್ಷಕ್ಕೋ ಒಂದು ಸಾರಿ ಅಥವಾ 6 ತಿಂಗಳಿಗೊಂದ್ಸಾರಿ ಅರಣ್ಯ ಇಲಾಖೆ ಆರ್ಎಫ್ಓನೋ ಅಥವಾ ಡೆಪ್ಯೂಟಿ ಆರ್ಎಫ್ಓನೋ ಅಂದ್ರೆ ಫಾರೆಸ್ಟ್ರೋ ಅಥವಾ ವನಪಾಲಕರು ಅಥವಾ ವಾಚ್ಮ್ಯಾನ್ರು ಎಲ್ಲರೂ ಕೂರಿಸಿ ನಾವು ಒಂದು ಮಾತುಕತೆಯನ್ನು ಮಾಡ್ತೀವಿ. ನೋಡಿ ಅರಣ್ಯ ಇಲಾಖೆ ಇವತ್ತು ಇಲ್ಲಿ ನಾವು ನೆಡತೋಪನ್ನು ಮಾಡಬೇಕು, ಯಾವ ರೀತಿ ಗಿಡಗಳನ್ನ ನೆಡಬೇಕು, ಎಲ್ಲಿ ನೆಡಬೇಕು, ಯಾವ ಭಾಗದಲ್ಲಿ ಯಾವ ಗಿಡಗಳನ್ನ ನೆಡಬೇಕು ಹೇಳುವಂತದ್ದು. ಹಾಗಾಗಿ ನಮ್ಮ ಪರಸ್ಪರ ಅವ್ರ ಸಂಬಂಧವಾದವು ಜನರಿಗೆ ತಮ್ಮದು ಅನ್ನುವಂತ ಭಾವನೆ ಬಂತು. ಅರಣ್ಯ ಇಲಾಖೆ ನಮ್ಗೆ ಕಿಂಚಿತವಾದದ್ದು ಕೊಟ್ಟಿದ್ದಾರೆ, ಇದು ನಮ್ಮದು ಹೇಳುವಂತ ಭಾವನೆ ಬಂದಾವಾಗ ಕಳತನನೋ ಅಥವಾ ಬೇರೆ ಬೇರೆ ಅತಿಕ್ರಮಣನೋ ಇಂತ ಆಗುವಂತದ್ದು ಸ್ವಲ್ಪ ಕಡಿತವಾಗತ್ತೆ. ಯಾಕಂತಾರೆ ಇದು ನಮ್ಮದು ಅನ್ನುವಂತ ಭಾವನೆ ಬಂದ್ಬಿಡುತ್ತದೆ. ಹಾಗಾಗಿ ಅದರಿಂದ ಅರಣ್ಯ ಇಲಾಖೆ ಬಹಳ ಈ ರೀತಿ ಒಂದು ಪರಸ್ಪರ ನಮಗೆ ಸಂಬಂಧ ಮಾಡಿ ಒಳ್ಳೆ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಹಾಗಂತೇಳಿ ಈ ಕೂಡ ನಾನು ಈಗಾಗಲೇ ಹೇಳಿದ ಟ್ರಿಪ್ಪಿನ ವಿಷಯ ಕೂಡ ಅಲ್ಲಿ ನಾವು ಹೇಳಿದ್ವಿ, ಆದ್ರೆ ಅವ್ರ ಮಟ್ಟದಲ್ಲಿ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಕಾನೂನು ನಮ್ಗೆ ಮೇಲಿಂದ ಬಂದಾವಾಗ ಮಾತ್ರ ನಾವು ಪಾಲನೆ ಮಾಡಬೇಕಾಗ್ತದೆ. ಈಗಿರುವಂತ ಕಾನೂನನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ನಾವು ಯಾಕೆ ಏನ್ ಹೇಳಿದ್ರು ಸಹಿತ ಅಂತ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಅನುಭವವನ್ನ ಹಂಚಿಕೊಂಡ್ರಿ ಸುರೇಶ್, ನಿಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಕೃಷಿ ಆಧಾರಿತ ಉಪಕಸುಬುಗಳನ್ನು ಮಾಡುತ್ತಿರುವ ಸುರೇಶ್ ಮುಂಡಗಿಕೆರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೈನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೆ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹೀ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ರೈತರಿಗೆ ಸಲಹೆ: ಮಣ್ಣಿನ ಸವಕಳಿ ಮತ್ತು ಮಣ್ಣಿನ ಅವನತಿಗೆ ದಾರಿ. ಸಾವಿರಾರು ವರ್ಷಗಳ ಹಿಂದೆ ಮಣ್ಣಿನ ಗುಣಮಟ್ಟ ಹೇಗೆ ಒಂದು ಜೀವ ವೈವಿಧ್ಯತೆ ಮತ್ತು ಪ್ರಾಣಿಗಳ ಉಳಿವಿಗೆ ಕಾರಣವಾಯಿತೋ ಅದೇ ಫಲವತ್ತಾದ ಮೇಲ್ಮಣ್ಣು ಇಂದು ಹಲವಾರು ಸಸ್ಯವರ್ಗದ ಪ್ರಾಣಿಗಳ ಅಳಿವಿಗೆ ಕಾರಣವಾಗುತ್ತಿದೆ. ಮುಂಗಾರು ಹಂಗಾಮಿನಲ್ಲಿ ಎಲ್ಲರಿಗೂ ಮುದ ನೀಡುವ ಮಳೆಯ ಹನಿಗಳು ರೈತರಿಗೆ ಪ್ರಮುಖ ಸಮಸ್ಯೆಯಾಗುವುದೇ ಅವು ತಮ್ಮೊಂದಿಗೆ ಮಣ್ಣನ್ನು ಕೊಂಡೊಯ್ಯುವಾಗ.

ಇದೊಂದು ಪ್ರಕಟಣೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನಾಂಕ 17/5/2022 19/5/2022 ಭಾರೀ ಮಳೆ ಬೀಳುವ ಸೂಚನೆಯು ಮುಂದುವರೆದು ದಿನಾಂಕ 18/5/2022 ರೆಡ್ ಅಲರ್ಟ್ ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆಯವರು ನೀಡಿರುತ್ತಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಕೋರಿದೆ. ಪ್ರಕೃತಿ ವಿಕೋಪ ಸಂಬಂಧಿತ ಯಾವುದೇ ಸಮಸ್ಯೆಗಳಿಗೆ 0838222 9857 ಅಥವಾ ವಾಟ್ಸಪ್ ಸಂಖ್ಯೆ 9483511015ಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪ್ರಭಾರ ಜಿಲ್ಲಾಧಿಕಾರಿ ಅವರ ಪ್ರಕಟಣೆ ತಿಳಿಸಿದೆ. ವಿಶೇಷ ಸೂಚನೆ: ಮಳೆಗಾಳಿ ಬೀಸುವ ಸಂದರ್ಭದಲ್ಲಿ ಮಕ್ಕಳು, ಸಾರ್ವಜನಿಕರು ಅಪಾಯಕಾರಿ ವಿದ್ಯುತ್ ಕಂಬ, ಕಟ್ಟಡ, ಮರಗಳ ಹತ್ತಿರ ಹಾಗೂ ಕೆಳಗೆ ನಿಲ್ಲದೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುವುದು. ಪ್ರಕಟಣೆಯನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕುಮಟಾ ತಾಲೂಕು ಉಲವಳ್ಳಿಯ ಶ್ರೀ ಕೃಷ್ಣ ಶಿವಜ್ಞ ಮರಾಠಿ ಮತ್ತು ಬಳಗದವರಿಂದ ಮಾಗದ ಹಾಡುಗಳು ಅಥವಾ ಜಾಗರಣೆಯ ಪದಗಳು. ಮನ ಪೂಜಾ ಮನ ಪೂಜ ರೇ ಬಣ ಪಂಜ ಕಮಲಿ ಮನ ಪೂಜ ಜಯ ಲೋ ಗಾ ಕಲ ಮೈ ಮಾಯ ಜೋ ಜಲೋ